125 ಮೀಟರ್ ದಪ್ಪದ ಹೊಸ ವಿನ್ಯಾಸವನ್ನು ಯಶಸ್ವಿಯಾಗಿ ರೂಪಿಸಿ ಜಾರಿಗೊಳಿಸಿದೆ. ನಮ್ಮಲ್ಲಿರುವ ಅನೇಕ ಕಲೆ ಸಂಸ್ಕೃತಿಗಳು ನಾಶಗೊಳ್ಳುತ್ತಿದ್ದು ಈ ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಸವಾಲುಗಳನ್ನು ಎದುರಿಸಬೇಕಾಗಿದೆ ಎಂದು ಶಾಸಕ ತನ್ವೀರ್ ಸೇಠ್ ತಿಳಿಸಿದ್ದಾರೆ. ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಲಲಿತ ಕಲೆ ಮತ್ತು ಕರಕುಶಲ ಕಲೆ ಉಪಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಕಲಾ ಜಾತ್ರೆ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಇಂದು ಸಾಂಪ್ರದಾಯಿಕ ಕಲೆಗಳ ವೃತ್ತಿ ಮಾಡಿಕೊಳ್ಳಲು ಅನೇಕ ಸವಾಲುಗಳನ್ನು ಎದುರಿಸಬೇಕಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲ್ಯಾಣ ಕರ್ನಾಟಕದಲ್ಲಿ ಪ್ರವಾಹ ಪರಿಸ್ಥಿತಿ, ಉಸ್ತುವಾರಿ ಸಚಿವರಿಂದ ಪರಿಶೀಲನೆ. ಅಕ್ಟೋಬರ್ 2ರಂದು ಖಾದಿ ಉತ್ಪನ್ನಗಳನ್ನು ಖರೀದಿಸುವಂತೆ ಪ್ರಧಾನಿ ಕರೆ. ಮನ್ ಕಿ ಬಾತ್ನಲ್ಲಿ ದಿವಂಗತ ಎಸ್ಎಲ್ ಭೈರಪ್ಪ ಸ್ಮರಣೆ. ಜಿಎಸ್ಟಿ ಕಡಿತದ ಮೂಲಕ ದೇಶಕ್ಕೆ ಪ್ರಧಾನಿಯ ಅಭೂತಪೂರ್ವ ಉಡುಗೊರೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಾಜ್ಯದೆಲ್ಲೆಡೆ ಮುಂದುವರೆದ ಸಾಮಾಜಿಕ ಆರ್ಥಿಕ ಸಮೀಕ್ಷೆ. ಗೈರಾದ ಶಿಕ್ಷಕರ ವಿರುದ್ದ ಜಿಲ್ಲಾಡಳಿತದಿಂದ ಶಿಸ್ತು ಕ್ರಮದ ಎಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಫಾರೆಕ್ಸ್ ಟ್ರೇಡಿಂಗ್ ಈಗ ಒಂದು ಟ್ರೇಡ್ನಲ್ಲಿ ಸಿಕ್ಸರ್ ಏ ಸಿಕ್ಕಾಕೊಂಡ ಪ್ರಸಿದ್ಧ. ಮೊದಲು ಸೇಫ್ಟಿ, ಇಲ್ಲಾಂದ್ರೆ ಕ್ಲೀನ್ ಬೋರ್ಡ್. ಅನ್ಆಥರೈಸ್ಡ್ ಪ್ಲಾಟ್ಫಾರ್ಮ್ಸ್ ನಲ್ಲಿ ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೆ ನಷ್ಟ, ಮೋಸ ಅಥವಾ ಕಾನೂನು ಕ್ರಮದ ಭಯ ಅಂದ್ರೆ ನಷ್ಟದ ಹ್ಯಾಟ್ರಿಕ್. ಅದಕ್ಕೆ RBI ವೆಬ್ಸೈಟ್ಗೆ ಹೋಗಿ ಆಥರೈಸ್ಡ್ ಲಿಸ್ಟ್ ತಿಳ್ಕೊಳ್ಳಿ. RBI ಹೇಳುತ್ತೆ, ಜಾಣರಾಗಿರಿ ಜಾಗರೂಕರಾಗಿರಿ. ಆಕಾಶವಾಣಿ. ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿ. ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಶೇಂಗಾ ಹಾಗೂ ಕುರಿ ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಮೊಣಕಾಲ್ಮೂರು ತಾಲೂಕು ಕೊಮ್ಮನಪಟ್ಟಿ ಗ್ರಾಮದ ಕೃಷಿಕ ಕೃಷ್ಣಪ್ಪ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ ಮತ್ತು ಜನಪದ ಗೀತೆಗಳನ್ನು ಕೇಳುವಿರಿ. ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. LIC ಹರ್ಬಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ದಿನಾಂಕ 29/9/2025 ಸೋಮವಾರ ಅಂದರೆ ನಾಳೆ ಬೆಳಿಗ್ಗೆ 8:30 9:00 ವಿಶ್ವ ಹೃದಯ ದಿನದ ಸಂದರ್ಭದಲ್ಲಿ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಹೃದಯ ಕಾಯಿಲೆಯನ್ನು ಸೋಲಿಸುವುದು ಹೇಗೆ? ಕೇಳುಗರ ಪ್ರಶ್ನೆಗೆ ಉತ್ತರಿಸಲಿದ್ದಾರೆ ಚಿತ್ರದುರ್ಗದ ಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಹೋಂನ ಹೃದಯ ತಜ್ಞರಾದ ಡಾ RS ಕಾರ್ತಿಕ್. ಕೇಳುಗರು ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆಗಳು 9448640073, ಮತ್ತೊಂದು ಮೊಬೈಲ್ ಸಂಖ್ಯೆ 9141970222. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಹೋಂ, ಲಕ್ಷ್ಮೀ ಬಜಾರ್, ಚಿತ್ರದುರ್ಗ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾ ಇವತ್ತು ಮೊಳಕಾಲ್ಮೂರು ತಾಲೂಕಿನ ಕೊಮ್ಮನಪಟ್ಟಿ ಗ್ರಾಮದ ಕೃಷ್ಣಪ್ಪ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಶೇಂಗಾ ಕೃಷಿಯನ್ನ ಯಾವ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಜೊತೆಗೆ ಈ ಒಂದು ಕುರಿ ಸಾಕಾಣಿಕೆಯನ್ನು ಸಹ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ಅವರ ಒಂದು ಅನುಭವಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಕೃಷ್ಣಪ್ಪ ಅವರೇ. ನಮಸ್ತೆ ಸರ್. ಕೃಷ್ಣಪ್ಪ ಅವರು ಹೇಳಿ, ಈಗ ಶೇಂಗಾ ಕೃಷಿ ಮಾಡ್ತಾ ಇದ್ವಿ ಅಂತ ಹೇಳಿದ್ರ, ಶೇಂಗಾ ಅಂತಂದ್ರೆ ಎಷ್ಟೆಕರೆ ಒಳಗಡೆ ಬೆಳೀತಾ ಇದ್ದೀರಾ? ನಾವು ಒಂದು 4 ಎಕರೆ ಆಯ್ತು ಸರ್. ನಮ್ದು 4 ಎಕರೆದಲ್ಲಿ ಶೇಂಗಾ ಬೆಳೀತಿದ್ವಿ ಸರ್. ಮಳೆ ಬಂದ್ರೇನೆ ಬೆಳೆ ಬಿತ್ತದಕ್ಕಿಂತ ಮುಂಚೆನೆ ಮಳೆ ಬಂದ್ರೆ ಮಡಕೆ ಓಡಿಸಿ ಗೊಬ್ಬರ ಚೆಲ್ಲಿ ಒಂದ 20 ದಿನ ಗ್ಯಾಪ್ ಬಿಟ್ಟು ಅಂದ್ರೆ ಗುಂಪೆ ಗುಂಪೆ ಚೆಲ್ಲಿರ್ತೀರ ಗಾಡಿಯಲ್ಲಿ ಮಡಕೆ ಓಡಿಸಿ, ಹಂಗಾದ್ರೆ ಮುಂದಕ್ಕೆ ಬೆಳೆ ಚೆನ್ನಾಗಿ ಬರುತ್ತೆ ಅಂತಂದ ಕುಪ್ಪೆ ಕುಪ್ಪೆ ಹಾಕಿರ್ತೀವಲ್ಲ, ಆಮೇಲೆ ಇನ್ನೇನು ಕುಂಟೆ ಓಡಿಸ್ತೀವಿ, ಬಿತ್ತದ ಹತ್ರಕ್ ಬಂತು ಅಂದ್ಮೇಲೆ ಅನ್ನೋ ಟೈಮ್ನಾಗ ಇನ್ನೊಂದು ವಾರ ಎರಡು ವಾರ ಇದ್ದಂಗೆ ನಾವೆಲ್ಲ ಚೆಲ್ಲಿಸಿ ಗೊಬ್ಬರ ಕುಂಟೆ ಓಡಿಸಿ ಅವಾಗ ಮಳೆಗೋಸ್ಕರ ಕಾಯ್ತಾ ಇರ್ತೀವಿ. ಮಳೆ ಬಂದ್ಮೇಲೆ ಎಲ್ಲ ಬಿತ್ತನೆ ಮಾಡ್ತೀವಿ. ಈಗ ನೀವು ಕೊಟ್ಟಿಗೆ ಗೊಬ್ಬರ ಒಣಗಬಾರ್ದು ಅಂತ ಹೇಳಿದ್ರ ಬಿಸಿಲಿಗೆ, ಈಗ ಎಲ್ಲಾದ್ರೂ ನೀವು ಬಿಸಿಲಿಗೆ ಹಾಕಿ ಚೆಲ್ಲಿದಾಗ ನೀವು ಕುಂಟೆ ಹಾಯಿಸ್ಲಿಲ್ಲ ಗೊಬ್ಬರ ಒಣಗ್ತಂತಂದ್ರೆ ನಿಮ್ಗೇನು ಲಾಸ್ ಆಗುತ್ತೆ ಅಂತೀರಿ? ನಾವು ಈಗ ಕುಂಟೆ ಒಡಿಸ್ತೀವಲ್ಲ ಸರ್, ಅದು ಮಣ್ಣು ಮುಚ್ಕೊಂಡ್ಬಿಡುತ್ತೆ, ಅವಾಗ ಒಣಗಕ್ಕೆ ಎಲ್ಲಿ ಬರುತ್ತೆ ಸರ್? ಒಣಗಕ್ ಬಿಡಲ್ಲ. ನೀವು ಒಣಗಿದ್ರೆ ಅದ್ರಾಗ ಏನು ಸಾರಾಂಶ ಇರಲ್ಲ. ನಿಮ್ದಿರೋದು 4 ಎಕರೆ ಜಮೀನು? 4 ಎಕರೆ. 4 ಎಕರೆನೂ ಶೇಂಗಾ ಬೆಳಿತೀರ ನೀವು? 4 ಎಕರೆನ ಶೇಂಗಾನ. ಯಾಕೆ ಶೇಂಗಾ ಬೆಳೆಗೆ ಯಾಕೆ ಸೀಮಿತ? ಆದ್ರೆ ಬೇರೆ ಬೇರೆ ಬೆಳೆ ಬೆಳಿಬಹುದಲ್ಲ, 1 ಎಕರೆ ಶೇಂಗಾ ಇನ್ನೊಂದ್ ಎಕರೆ ಬೇರೆ ಬೇರೆ. ನಮ್ಮ ಊರಿಂದ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಆಗುತ್ತೆ ನಮ್ಮ ಹೊಲ. ದೂರ ಇದೆ. ದೂರ ಐತೆ. ಈಗ ತೊಗರಿ ಅಂದ್ರೆ ಸ್ವಲ್ಪ ಈ ಮೇಕೆಗಳು ಕುರಿಗಳು ಈ ಕಾಯಕ್ಕೆ ಬಂದಿರ್ತಾರಲ್ಲ ಸರ್, ಅವ್ರ ದಾನ್ಲಿ ಇರುತ್ತೆ, ಬಿಟ್ಟು ಸ್ವಲ್ಪ ನಾವು ಅದೇ ನೋಡ್ಕೊಂಡು ಇರಬೇಕಾಗುತ್ತೆ. ಸಣ್ಣ ಪುಟ್ಟ ಮನೆಯಲ್ಲಿ ಏನನ್ನ ಕೆಲಸಗಳು ಅವು ಮಾಡ್ಕೊಂಡು ಇರ್ಬೇಕಲ್ಲ ಅಂತಂದ ಈ ಕುರಿ ಇರ್ತಾವಲ್ಲ ಸರ್, ಅವನ್ನ ಸ್ವಲ್ಪ ನೋಡ್ಕೊಬೇಕ. ಕುರಿ ಸಾಕಾಣಿಕೆ ಮಾಡಿದ್ರ ಮತ್ತೆ ಅದಕ್ಕೋಸ್ಕರ ಶೇಂಗಾ ಬೆಳೆ ಬಿತ್ತನೆ ಮಾಡ್ತೀರ. ಈಗ ನೀರಾವರಿ ಮಾಡ್ಬೇಕಂತ ಮನಸ್ಸು ಮಾಡ್ಲಿಲ್ಲ ನೀವು? ನೀರಾವರಿ ಮಾಡ್ಬೇಕಂತ ಸ್ವಲ್ಪ ಬಂಡವಾಳ ಬೇಕಾಗಿತ್ತು ಸರ್. ನಾವು ಇದಕ್ಕೆ ಹಾಕಿದ್ವಿ ಗೌರ್ಮೆಂಟ್ ನಿಂದ ಗಂಗಾ ಕಲ್ಯಾಣ ಯೋಜನೆಗೆ ಹಾಕಿದ್ವಿ, ಇನ್ನ ಬರ್ಲಿಲ್ಲ. ಬಂದ್ಮೇಲೆ ನೀರಾವರಿಗೆ ಬೋರ್ ಹಾಕ್ಸ್ಕೊಟ್ರೆ ಸರ್ಕಾರದಿಂದ ಮಾಡ್ತೀವಿ ಸ್ವಾಮಿ. ಏನ್ ಬೆಳಿಬೇಕಂತ ಅನಿಸಿದೆ ನಿಮಗೆ ನೀರಾವರಿ ಆದ್ಮೇಲೆ? ನೀರಾವರಿ ಆದ್ಮೇಲೆ ತರಕಾರಿ ಹಾಕಿದ್ರೆ ರೊಟೇಷನ್ ಆಗುತ್ತೆ, ಯಾವಾಗ್ಲೂ ಕಾಣಬಹುದು. ಈಗ 4 ಎಕರೆ ಒಳಗಡೆ ಶೇಂಗಾ ಬಿತ್ತನೆ ಮಾಡ್ತಿರಲ್ಲ, ಶೇಂಗಾ ಬಿತ್ತನೆ ಬೀಜಗಳನ್ನ ಎಲ್ಲಿಂದ ತರ್ತೀರ ನೀವು? ಅಂಗಡಿಯಿಂದ ತರ್ತೀವಿ. ಈ ಗೌರ್ಮೆಂಟ್ ಇಂದ ಅಗ್ರಿಕಲ್ ಆಫೀಸ್ ಅಲ್ಲಿ ಬರ್ತಾವಲ್ ಸರ್, ಅಲ್ಲೇನಾದ್ರೂ ನಮ್ಗೆ ಸಿಗುತ್ತಿದ್ರೆ ಅಂಗಡಿಗೆ ಹೋಗ್ತೀವಿ ಸರ್. ಅಗ್ರಿಕಲ್ ಆಫೀಸ್ ಹತ್ರ ಸಿಕ್ಕರೆ ನಾವು ಅಗ್ರಿಕಲ್ ಆಫೀಸ್ ಇಂದನೇ ತರ್ತೀವಿ, ಹಾಕ್ತೀವಿ. ಈಗ ಕಾಯಿ ತಂದು ಬೀಜ ತೆಗಿತೀರ? ತೆಗಿತೀವಿ, ಮನೆಯಲ್ಲೇ ಕುಟಿಸ್ತೀವಿ ಸರ್. ಜಿನ್ನಕ್ಕೇನು ಹಾಕ್ಸಲ್ಲ, ಮನೆಯಲ್ಲೇ ನಾವೇ ಸ್ವಲ್ಪ ಸ್ವಲ್ಪ. ಯಾಕೆ ಜಿನ್ನಕ್ಕೆ ಹಾಕ್ಬಾರ್ದು ಅದನ್ನ? ಆ ಜಿನ್ನಕ್ಕೆ ಹಾಕಿದ್ರೆ ಒಂಥರ ಗಿಡ ಚೆನ್ನಾಗಿ ಹುಟ್ಟಲ್ಲ, ಹಂಗ ಹಿಂಗ ಅಂತಿದ್ರು ನಮ್ ಹಿಂದಿನ ಬೀಜಕ್ಕೆಲ್ಲ ಹೊಡೆತ ಬರುತ್ತೆ, ಸಾಕಷ್ಟು ಮೊಳಕೆ ಪ್ರಮಾಣ ಹೋಗ್ತಾವಂತಾರಲ್ವಾ? ಆತರ ಅದಕ್ಕೋಸ್ಕರ ನಾವು ಕುಟ್ಟೆ ಇದು ಮಾಡ್ತೀವಿ ಸರ್. ಕೈಯಿಂದೆಲ್ಲ ಸುಲಿತೀರ ನೀವು? ಕೈಯಿಂದ. 1 ಎಕರೆಗೆ ಎಷ್ಟು ಬಿತ್ತನೆ ಮಾಡ್ತೀರಾ ಶೇಂಗಾ ಬೀಜ ಅಂತಂದ್ರೆ? 1 ಎಕರೆಗೆ 40 ಕೆಜಿ. ಈಗ ಬಿತ್ತನೆ ಅಂತಂದ್ರೆ ಏನು, ಎತ್ತುಗಳ ಮುಖಾಂತರ? ಮೊದಲು ಎತ್ತುಗಳು ಇದ್ದೀವಿ ಸರ್, ಈಗ ಟ್ರ್ಯಾಕ್ಟರ್ ಅವೆಲ್ಲ ಬಂದಿದ್ವು ಅಲ್ಲ, ಅದಕ್ಕೋಸ್ಕರ ಟ್ರ್ಯಾಕ್ಟರ್ ಇಂದಾನೇ ಮಾಡ್ತೀವಿ. ಈಗ ಯಂತ್ರಗಳ ಬಳಕೆಯಿಂದಲೇ ಬಿತ್ತನೆ ಮಾಡ್ತೀವಿ? ಯಂತ್ರ ಬಳಕೆಯಿಂದಲೇ. ಈಗ ಬಿತ್ತುವ ಸಂದರ್ಭದಲ್ಲಿ ಈಗ ಬಿತ್ತ ಗೊಬ್ಬರ ಅಂತಂದ್ರೆ ಏನ್ ಕೊಡ್ತೀರ? ಈ DAP ಮತ್ತೆ 17-17 ಯಾವ್ದು ಆಯ್ತಲ್ ಸರ್, ಅದು ಎರಡ್ ತರ ಹಾಕ್ತಿವಿ ಸರ್. ಎರೆಹುಳಿದ್ದು 1 ಎಕರೆಗೆ ಇಷ್ಟ ಅಂತಂದು ಚೆಲ್ ಬಿಡ್ತೀವಿ ಸರ್ ಎರೆಹುಳ ಗೊಬ್ಬರನ. ಈಗೆಲ್ಲ ಸಾಮಾನ್ಯವಾಗಿ ಶೇಂಗಾ ಬಿತ್ತನೆಗೆ ಸೂಕ್ತವಾದ ಭೂಮಿ ಅಂತಂದ್ರೆ ಯಾವ್ದು ಅಂತ ಹೇಳ್ತೀರ? ಕೆಂಪ್ ಮಣ್ಣು ಸರ್. ನಿಮ್ದು ಕೆಂಪ್ ಮಣ್ಣಿಂದ ಕೊಡಿದೀಯಾ? ಕೆಂಪ್ ಮಣ್ಣು ಸರ್. ಈಗ ಎರೆ ಭೂಮಿ ಅದೆಲ್ಲ ಅಷ್ಟು ಸರಿಯಲ್ಲ ಅಂತೀರ ಬೆಳೆಯಕ್ಕೆ? ನಮ್ ಭೂಮಿಯಲ್ಲಿ ಕೆಂಪ್ ಮಣ್ಣು ಚೆನ್ನಾಗಿ ಬರುತ್ತೆ ಸರ್. ಈಗ ಶೇಂಗಾ ಬಿತ್ತನೆ ಮಾಡಿದ್ಮೇಲೆ ಏನೇನ್ ಕೆಲಸ ಇರುತ್ತೆ ನಿಮಗೆ? ಶೇಂಗಾ ಬಿತ್ತನೆ ಮಾಡಿದ್ಮೇಲೆ ಬಿತ್ತಿ 1-25 ದಿನ ಆದ್ಮೇಲೆ ಕುಂಟೆ ಹೊಡಿತೀವಿ ಸರ್. ಎಡೆಕುಂಟೆ ಅಂತ? ಎಡೆಕುಂಟೆ. ಎಡೆಕುಂಟೆ ಹೊಡೆದ್ರೇನೆ ನಮಗೆ ಕಳೆ ಕೂಲಿ ಕಡಿಮೆ ಆಗುತ್ತೆ, ಇಲ್ಲ ಅಂದ್ರೆ ಕೂಲಿನೇ ಜಾಸ್ತಿ ಆಗ್ಬಿಡ್ತದೆ. ಆ ಎಡೆಕುಂಟೆ ಹೊಡಿಸ್ತೀವಿ, ಆಮೇಲೆ ಇನ್ನ ಒಂದು ಕೆಲವು ದಿನ ಬಿಟ್ಟು ಇನ್ನ ಒಂದ್ಸರಿ ಎಡೆ ಹಾಕ್ಸಿ ಆಮೇಲೆ ಆಳುಗಳು ಬಿಡ್ತೀವಿ ಸರ್. ಕಳೆ ಎಲ್ಲನ್ನ ಒಂದು ಸೈಡ್ನಾಗ ಇರ್ತತಲ್ಲ ಅದನ್ನ ಅನ್ಕೊಂಬರ್ತಾರೆ ಕಳೆಯಿಂದ. ಮತ್ತೆ ಗೊಬ್ಬರ ಇದನ್ನೆಲ್ಲ ಮೇಲ್ಗೊಬ್ಬರ ಯಾವ ಟೈಮ್ನಲ್ಲಿ ಹೆಂಗ್ ಕೊಡ್ತೀರ? ಮೊದಲೇ ಹಾಕ್ಬಿಡ್ತೀವಿ ಸರ್, ನಾವು ಟೈಮ್ನಲ್ಲೇ ಹಾಕ್ಬಿಡ್ತೀವಿ. ಮೊದಲೇ ಹಾಕ್ಬಿಡ್ತಿದ್ವಿ ಸರ್, ಇತ್ತೀಚೆಗೆ ಈ ಹುಳ ಕೋರೆ ಹುಳ ಅವು ಇವು ಬರ್ತಾವ, ಕೋರೆ ಹುಳ ಅಂತವಕ್ಕೆ ಸ್ವಲ್ಪ ಏನೋ ಗೊಬ್ಬರ ಕೊಡ್ತಾರೆ, ಅವು ಚೆಲ್ಲಿದ್ರೆ ಅವು ಕೆಲವೇ ದಿನದಾಗ ಹೋಗ್ಬಿಡ್ತಾವ ಸರ್. ಈಗ ಹೆಚ್ಚಾಗಿ ನಾವು ಈ ಒಂದು ಶೇಂಗಾ ಬೆಳೆಗೆ ಜಿಪ್ಸಮ್ ಬಳಕೆ ಮಾಡಬೇಕು ಅಂತಾರೆ ಅಲ್ವಾ? ಭೂಮಿ ಮೃದು ಬಂದ್ರೆ ಊಡಿಳಿಯಕ್ಕೆ ಒಳ್ಳೆ ಅವಕಾಶ ಸಿಗುತ್ತೆ, ಇಳುವರಿ ಬರುತ್ತೆ ಅಂತಾರೆ. ಅಂದ್ರೆ ನೀವು ಜಿಪ್ಸಮ್ ಕೊಡಲ್ವಾ? ಇಲ್ಲ ಸರ್, ನಾವು ಬೇರೆ DAP 17-17 ಅದ ಹಾಕಿರೋದು. ಹೆಂಗಂದ್ರೆ ನಮ್ಗೆ ಇದು ಚೆನ್ನಾಗಿ ಬರುತ್ತಂತಂದು ನಾವು ಯಾವ್ದು ಬೇರೆದು ಹಾಕಿಲ್ಲ. ಈಗ ಬೇಸಿಗೆಯಲ್ಲಿ ನೀವು ಈಗ ಮಣ್ಣು ಪರೀಕ್ಷೆ ಇಂತದ್ ಮಾಡಿಸಲ್ವಾ, ನಿಮ್ ಭೂಮಿಯಲ್ಲಿ ಏನೇನ್ ಕೊರತೆ ಇದೆ ಅಂತದೆಲ್ಲ ಗೊತ್ತಾಗುತ್ತೆ ನಿಮಗೆ? ಮಾಡಿಸಿಲ್ಲ ಸರ್. ಕೃಷಿ ಇಲಾಖೆಗೆ ಹೋಗಿ ಕೇಳಿದ್ರೆ ಹೇಳ್ತಾರೆ ನಿಮ್ಗೆ ಅಲ್ವಾ, ಮಣ್ಣು ಪರೀಕ್ಷೆ ಯಾವ ರೀತಿ ಮಾಡಿಸ್ಬೇಕು ಅಂದ್ರೆ ಅದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಕೊಡ್ತಾರೆ ಅಲ್ವಾ? ಹೌದು ಸರ್. ಈಗ ನೀವು ಒಂದೇ ಗೊಬ್ಬರಕ್ಕೆ ಸೀಮಿತ ಆಗೋದ್ಕಿನ ಈಗ ಮಣ್ಣು ಪರೀಕ್ಷೆ ಮಾಡಿದ್ರೆ ನಿಮ್ಗೆ ಯಾವ ಗೊಬ್ಬರ ಹಾಕ್ಬೋದು ಅನ್ನೋದು ನಿಮಗೆ ಒಂದು ಮಾಹಿತಿ ಸಿಗುತ್ತೆ. ಅದೇ ಈಗ ಹೇಳಿದಿರಲ್ಲ ಸರ್, ಮಾಡಿಸ್ತೀವಿ. ಈಗ ಶೇಂಗಾ ಅಂತಂದ್ರೆ ಈಗ ಸಾಮಾನ್ಯವಾಗಿ ಹೂ ಆದ ಟೈಮ್ನಲ್ಲಿ ಊಡು ಇಳಿಯಂತ ಟೈಮ್ನಲ್ಲಿ ಎಡೆಕುಂಟೆ ಹೊಡಿಬಾರ್ದು ಅಂತಾರೆ, ಆ ಟೈಮ್ನಲ್ಲಿ ನಡೆಯಲ್ಲ ನೀವು? ಇಲ್ಲ ಸರ್, ಅದು ಹೆಂಗಂದ್ರೆ 45 ದಿನ ಒಳಗಡೆ ಎರಡು ಸತೆ ಎಡೆ ಕುಂಟ ಹಾಕಿಸಿ ಕಳೆ ತೆಗಿಸ್ಬಿಡ್ಬೇಕು ಸರ್. 45 ದಿನ ಆದ್ಮೇಲೆ ತೆಗಿಸಬಾರ್ದು ಸರ್. ಅದೇ ಊಡು ಇಳಿತಾರೆ. ಈಗ ಬುಡಕ್ಕೆಲ್ಲ ನೀವು ಬೋದೆಳಂಗ್ ಹೊಡಿತೀರಾ ಸರ್? ಹೊಡಿತೀರ ಹಂಗ ಎಡೆ ಕುಂಟೆ ಬೋದು ಹಿಂಗ್ ಹೋಗ್ತಾವ ಸರ್, ಮಣ್ಣೆಲ್ಲ ಆ ಕಡೆ ಈ ಕಡೆ ಮಣ್ಣು ಇದಾಗುತ್ತೆ. ಅದು ಯಾಕಂದ್ರೆ ಕಾಯಿ ಚೆನ್ನಾಗಿ ಇಳಿಯಲ್ಲ ಅಂತ. ನೆಲ ಅಲ್ಲಿ ಮೃದು ಬರುತ್ತೆ, ಊಡು ಚೆನ್ನಾಗಿ ಇಳಿಯುತ್ತಲ್ವಾ, ಜಾಸ್ತಿ ನಿಮಗೆ ಕಾಯಿ ಊಡಿಡೋದಷ್ಟು ಇಳುವರಿ ಜಾಸ್ತಿ ಜಾಸ್ತಿ ಬರುತ್ತೆ. ಈಗ ಮೇಲುಗೊಬ್ಬರವಾಗಿ ಏನಾದ್ರೂ ಕೊಡ್ಬೋದಾಯ್ತಲ್ಲ ನೀವು? ಫಸ್ಟ್ ಹಾಕ್ತಿವಲ್ ಸರ್ ಆ ಎರಡೆ ಗೊಬ್ಬರಕ್ಕೆ ಸಾಕು ಅಂತೇಳಿ. ಈಗ ನಮ್ ಭಾಗದಲ್ಲಿ ಮಳೆ ಬರೋದಷ್ಟು ಕಷ್ಟ ಇರುತ್ತೆ ಅಷ್ಟಕ್ಕೆ ಮತ್ತೆ ಜಾಸ್ತಿ ಕೊಟ್ವ ಒಣಗೋಗೋದು ಆತರ ಆಗುತ್ತೆ. ನಾವ್ ಯಾಕೆ ಕೈಯಿಂದ ನಮ್ ಕೈಯಿಂದನೇ ಯಾಕೆ ಇದು ಮಾಡ್ಕೊಬೇಕಂತ, ಯಾಕಂದ್ರೆ ಅನುಭವ ಆಯ್ತಲ್ ಸರ್, ಎಷ್ಟು ಹಾಕಿರ್ತೇವೆ ವರ್ಷ ವರ್ಷ ಅಷ್ಟೇ. ಸ್ವಲ್ಪ ಇಳುವರಿ ಬರಕ್ಕೆ ನಮ್ಮ ಕೊಟ್ಟಿಗೆ ಗೊಬ್ಬರನೇ ಚೆನ್ನಾಗಿರುತ್ತೆ, ಅದೇ ಕೊಟ್ಟಿಗೆ ಗೊಬ್ಬರ ಸೂಕ್ತ ಸೂಕ್ತ. ಈಗ ಸಾಮಾನ್ಯವಾಗಿ ಈಗ ಈ ವರ್ಷದ ಮಟ್ಟಿಗೆ ಬೆಳೆ ಯಾವ ರೀತಿ ಇದೆ? ಈ ವರ್ಷದ್ದು ಸ್ವಲ್ಪ ಮಳೆ ಜಾಸ್ತಿ ಆಗ್ಯದ ಸರ್, ಈ ಸ್ವಲ್ಪ ಮಳೆ ಜಾಸ್ತಿ ಆಗಿದ್ದಕ್ಕೆ ಸ್ವಲ್ಪ ಈ ಹಸಿರಾಗಿರ್ಬೇಕಲ್ಲ ವೈಟ್ ಬಂದ್ಬಿಟ್ಟಿತ್ತು, ಈಗ ಸ್ವಲ್ಪ ಕವರ್ ಆಗುತ್ತೆ ಹಸಿರಿಲ್ಲ ಅಂತ, ಅದು ವೈಟ್ ಆಗಿ ಇದಾಗುತ್ತೆ, ನೀರಿನಂಶ ಜಾಸ್ತಿ ಆಗಿದ್ದಕ್ಕೆ ಆತರ ಆಗತ್ತೆ ಸರ್. ಇಳುವರಿ ಮೇಲೆ ಪರಿಣಾಮ ಬೀರುತ್ತಲ್ವಾ? ಬೀರುತ್ತೆ ಸರ್. ಈಗ ಏನಾದ್ರೂ ಮಳೆ ಹೋಯ್ತು ಅಥವಾ ಜಾಸ್ತಿ ಮಳೆ ಆಯ್ತು, ಬೆಳೆ ಲಾಸ್ ಆಯ್ತು ಅಂತಂದ್ರೆ ಇನ್ನೊಂದು ಮಾರ್ಗ ಹೋಗಿ ನೀವು ಅದರಲ್ಲಿ ಹಣ ಕಾಣಬಹುದಲ್ವಾ, ಅಂದ್ರೆ ಬೆಳೆ ವಿಮೆ ಅಂತ ಹೇಳಿ ಮಾಡಿಸಬಹುದು. ಅಂದ್ರೆ ಆತರ ಮಾಡಿಸಲ್ಲ ನೀವು ಬೆಳೆ ವಿಮೆ? ಬೆಳೆ ವಿಮೆ ಮಾಡಿಸ್ತೀವಿ ಸರ್. ಬೆಳೆ ವಿಮೆ ಎಕರೆಗೆ ಕಟ್ಟಿದ್ರ ನೀವು? ಎಕರೆಗೆ ಇಷ್ಟ ಅಂತ ಕಟ್ತೀವಿ ಸರ್. ಈಗ ಬೆಳೆ ಲಾಸ್ ಆದಾಗ ಅದರ ಉಪಯೋಗ ಸಿಕ್ಕಿದೆಯಾ ನಿಮಗೆ ಬೆಳೆ ವಿಮೆದು? ಎರಡು ಸತಿ ಸಿಕ್ಕಿದೆ ಸರ್. ಈ ಬೆಳೆ ಇನ್ಸೂರೆನ್ಸ್ ಅಂತಂದು ಸರ್ಕಾರದಿಂದ ಕೊಡ್ತಾರ, ನಾವು ಎಕರೆಗೆ ಇಷ್ಟ ಅಂತ ಕಟ್ತೀವಿ ಸರ್. ಅದು ನಮ್ಮ ಬೆಳೆ ಲಾಸ್ ಆಯ್ತು ಅಂತ, ಮಳೆ ಬರ್ಲಿಲ್ಲ ಎಲ್ಲ ಇದಾಯ್ತ ಅಂದ್ರೆ ನಮಗೆ ಒಂದು ಎಕರೆಗೆ ಇಷ್ಟ ಅಂತ ಸೆಕ್ರೆಟರಿ ಅಂತ ಇರುತ್ತಾರೆ ಸರ್, ರೆವಿನ್ಯೂ ಸೆಕ್ರೆಟರಿ. ಅವರು ಯಾವ್ಯಾವ ಏರಿಯಾದಾಗ ಹೆಂಗೆಂಗೆ ಅಂತ ಸಮೀಕ್ಷೆ ಮಾಡಿದಾಗ ಅದು ಇಷ್ಟು ಈ ಏರಿಯಾಗ ಇಷ್ಟು ಈ ಏರಿಯಾಗ ಇಷ್ಟ ಅಂತಂದು ಅವರು ಮಾಹಿತಿ ಮೇಲ್ಗಡೆ ಕೊಡ್ತಾರೆ ಸರ್. ಮೇಲ್ಗಡೆ ಕೊಟ್ಟಾಗ ನಮ್ಗೆ ಇಷ್ಟ ಅಂತ ಅದ್ರ ಉಪಯೋಗ ಪಡ್ಕೊಂಡಿದ್ರಿ ನೀವು? ಲಾಸ್ ಆದಂತ ಸಂದರ್ಭದಲ್ಲಿ ಪಡ್ಕೊಂಡಿದ್ರಿ. ಈಗ ಒಂದು ಎಕರೆಗೆ ಎಷ್ಟು ಚೀಲ ಬೆಳಿತೀರ ನೀವು ಶೇಂಗಾನ್ನ ಒಳ್ಳೆ ಉತ್ತಮವಾಗಿ ಬಂತು ಅಂದ್ರೆ? ಒಂದು ಎಕರೆಗೆ ಒಂದ್ 20 ಚೀಲ ಬೆಳೆದಿವಿ. 20 ಚೀಲ ಗಟ್ಟಲೆ ಬೆಳೆದಿರ? ಈಗ ಕಟಾವು ಅಂತಂದ್ರೆ ಅವಾಗೆಲ್ಲ ನೀವು ಮಿಷಿನ್ ಬಳಸ್ತೀರ, ಏನು ಯಂತ್ರಗಳನ್ನ ಏನು ಕೈಯಿಂದ ಕೇಳಿಸ್ತೀರ? ಮೊದಲೆಲ್ಲ ಕೈಯಿಂದ ಕೀಳ್ತಿದ್ವಿ ಸರ್, ಈಗ ಸ್ವಲ್ಪ ಯಂತ್ರಗಳು ಬಂದವಲ್ಲ, ಆಳುಗಳು ಸಿಗಲ್ಲ, ಅದಕ್ಕೋಸ್ಕರ ಯಂತ್ರ ಸಹಾಯದಿಂದ ಎಲ್ಲ ಕೃಷಿ ಮಾಡ್ತಾ ಇದ್ದೀರಾ. ಈಗ ಶೇಂಗಾ ಬೆಳೆಗೆ ಏನಾದ್ರೂ ರೋಗ ಬರುತ್ತಾ? ಬರುತ್ತೆ ಸರ್. ಔಷಧಿಯನ್ನು ಸಿಂಪಡಣೆ ಮಾಡಲ್ಲ ನೀವೇನ ಶೇಂಗಾ ಬೆಳೆಗೆ? ಅದು ಪುಡಿ ಇದ್ದಂಗಿರುತ್ತದೆ, ಅದು ಕಲರ್ ಕರ್ರಗಿರುತ್ತೆ, ಅದು ಒಂಥರ ರಾಗಿ ಕಾಳು ಇದ್ದಂಗಿರ್ತಾವ ಸರ್, ಅದು ಸುಮ್ಮನೆ ಚೆಲ್ಲಾದಂಗೆ ಮಳೆ ಬಂದಾಗ ಚೆಲ್ಬಿಡ್ತೀವಿ ಸರ್, ಸ್ವಲ್ಪ ಕಂಟ್ರೋಲ್ ಆದಂಗೆ ಆಗುತ್ತೆ. ಆಮೇಲೆ ಕೆಲವು ಕಂಟ್ರೋಲ್ ಆಗುತ್ತೆ, ಕೆಲವು ಕಂಟ್ರೋಲ್ ಆಗಲ್ಲ. ಈಗೆಲ್ಲ ಶೇಂಗಾ ಒಟ್ಟು ಏನ್ ಮಾಡ್ತೀರಾ ನೀವು? ಸಾಕಷ್ಟು ಡಿಮ್ಯಾಂಡ್ ಇರುತ್ತೆ ಶೇಂಗಾ ಒಟ್ಟಿಗೆ? ಶೇಂಗಾ ಒಟ್ಟು ಅದೇ ಪಟ್ಲಿ ಕುರಿ ಸಾಗಾಣಿಕೆ ಅಂತ, ಅದಕ್ಕೆ ತೆಗೆದಿಡ್ತೀವಿ ಸರ್. ಈಗ ಕುರಿ ಸಾಕಾಣಿಕೆ ಅಂತಂದ್ರೆ ಎಷ್ಟು ಮಾಡಿದ್ರ ನೀವು? ಒಂದು 10 ಮಾಡಿದ್ವಿ ಸರ್, ಪಟ್ಲಿಗಳು ಮಾಡಿದೀವಿ, ಅದೇ ಒಂದು ಕೊಟ್ಟಿಗೆ ಸಿಸ್ಟಮ್ ಮಾಡ್ಕೊಂಡಿವಿ. ಅದರಲ್ಲೇ ಒಟ್ಟು ಈ ಗಾಣದಿಂಡಿ ಮೆಕ್ಕೆಜೋಳ ಅವೆಲ್ಲ ಹಾಕ್ತೀವಿ ಸರ್. ಅಂದ್ರೆ ಕೋಡು ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆ ಮಾಡಿದ್ದಾರೆ ಅಂದ್ರೆ ನಿಮ್ಮ ಭಾಗದಲ್ಲಿ ಹೆಚ್ಚಾಗಿ ಕೋಡು ಪದ್ಧತಿಯಲ್ಲಿ ಈ ಒಂದು ಕುರಿ ಸಾಕಾಣಿಕೆ ಮಾಡ್ತಾರಲ್ವಾ? ಮಾಡ್ತಾರೆ. ಈಗ ಹೆಚ್ಚಿನ ಮಟ್ಟದಲ್ಲಿ ಮಾಡಬಹುದಾಯ್ತಲ್ಲ? ಹೆಚ್ಚಿನ ಮಟ್ಟದಲ್ಲಿ ನಮ್ಗೆ ನನ್ನದು ಬಂಡವಾಳ ಎಷ್ಟಾಯ್ತು ಅಷ್ಟು ಮಾಡ್ತೀವಿ. ಏನೇ ನಾವು ಮಾಡಕ್ ಹೋದ್ರು ಆರ್ಥಿಕ ಸಮಸ್ಯೆ ಸಮಸ್ಯೆ. ಈಗ ಪಟ್ಲಿ ಮರಿ ಅಂತಂದ್ರೆ ಎಲ್ಲಿಂದ ತಂದ್ರಿ ಸ್ಪಷ್ಟ ನೀವು ಪ್ರಾರಂಭದಲ್ಲಿ? ಪ್ರಾರಂಭದಲ್ಲಿ ಈಗ ನಮ್ಮ ಸ್ನೇಹಿತರಾಗ್ಲಿ ಹಿಂಗ್ ಪಕ್ಕದಲ್ಲಿ ಪರಿಚಯ ಇರೋರಾಗ್ಲಿ ಅವ್ರು ಬಹಳ ಕುರಿಗಳಿದ್ರೆ ಅವ್ರ ಹತ್ರ ಒಂದೆರಡು, ಇನ್ನು ಒಂದ್ ಹತ್ರ ಮಾರ್ಕೆಟ್ಗೆ ಹೋಗಿ ಒಂದೆರಡು ಹಿಂಗ್ ತಂದ್ಕೊಂಡು ಅಲ್ಲೇ ಒಂದ್ 10 ಹಂಗೆ ಮಾಡಿ ಸಾಗಾಣಿಕೆ ಮಾಡ್ತೀವಿ. ಮರಿ ಅಂತಂದ್ರೆ ಎಷ್ಟು ಹಣ ಕೊಡಬೇಕಾಗುತ್ತೆ? ಒಂದು ಮರಿ ಚೆನ್ನಾಗಿದ್ರೆ 4,000 ಐದು ಸಾವಿರ ಚೆನ್ನಾಗಿದ್ರೆ ಹಂಗ ತಗೊಂಬರ್ತೀವಿ ಸರ್. 3,500 ಇರ್ತವೆ, 5,000 ಇರ್ತವೆ. ಈ ಕುರಿ ಸಾಕಾಣಿಕೆಯಲ್ಲಿ ಒಳ್ಳೆ ಲಾಭ ತಗೊಳ್ಬೇಕು ಅಂತಂದ್ರೆ ಯಾವ ರೀತಿ ಸಾಕಾಣಿಕೆ ಮಾಡ್ಬೇಕಂತೀರ? ಈಗ ಒಂದು 10 ತಗೊಂಬರ್ತೀವಿ ಸರ್. 10 ತಗೊಂಬಂದು ಒಂದು 6 ತಿಂಗಳು ಒಂದು 8 ತಿಂಗಳು ಆದ್ಮೇಲೆ ಒನ್ ಟು ಡಬಲ್ ತಗೊಂಡ್. ಹೆಂಗ್ ಸಾಕಾಣಿಕೆ ಮಾಡ್ತೀರ? ಏನೇನು ಫುಡ್ ಕೊಡ್ತೀರ? ಯಾವ ರೀತಿ ಮೆಕ್ಕೆಜೋಳ ಮತ್ತೆ ಒಟ್ಟು ಹೊಲ್ದಾಗ ಬೆಳೆದಿರೋ ಶೇಂಗಾ ಒಟ್ಟು ಮತ್ತೆ ಶೇಂಗಾ ಹಿಂಡಿ ಅಂತ ಬರುತ್ತೆ ಅದು ಮತ್ತೆ ಉಳ್ಳಿ ಕಾಳು. ಈಗ ಕೂಡು ಪದ್ಧತಿಯಲ್ಲಿ ಸಾಕಾಣಿಕೆ ಮಾಡೋದ್ರಿಂದ ಖರ್ಚು ಹೆಚ್ಚು ಬರುತ್ತಲ್ಲ. ಈ ಹೊರಗಡೆ ಎಲ್ಲ ಹೋಗಿ ಮೇಯಿಸ್ಕೊಂಡ್ಬಿಟ್ರೆ ನಿಮಗೆ ಖರ್ಚೆ ಬರಲ್ಲವ? ಅಡವಿ ಮೇವು ಅಡವಿ ನೀರು ಅಂತೇಳಿ ಸಾಕಷ್ಟು ಕುರಿ ಸಾಕಾಣಿಕೆ ಮಾಡೋದ್ರಿಂದ ನಾವು ನೋಡಿದಿವಲ್ವ. ಅದೇನು ಕರೆಕ್ಟ್ ನೀವು ಹೇಳಿದ್ದು, ನಮಗೆ ಎನಿ ಟೈಮ್ ಮಳೆ ಬರಲ್ಲ ಸರ್. ಅಂದ್ರೆ ಅಡವಿಯಾಗಿ ಮೇವು ಸಿಗಲ್ಲ ಅಂತೀರ? ಮೇವು ಸಿಗಲ್ಲ. ನಮ್ಮ ಊರಲ್ಲೇ ಅಕ್ಕಪಕ್ಕದಲ್ಲೇ ತೋಟಗಳಿದ್ರೆ ಒಂದು ಕಡಿಮೆ ಇರೋದು. ಕಡಿಮೆ ಅಂದ್ರೆ ಅವರು ತಂದಿರ್ತಾರ, ಅವರು ಒಬ್ಬೊಬ್ರು ಬಿಡಿಸ್ಕೊಳ್ಳೋದಿಲ್ಲ. ಏ ನಮ್ಮವ ಇದಾವ ಅಂತಂದು ಹೇಳ್ತಾರೆ. ಏನೋ ಒಂದು ದಿನ ಎರಡು ದಿನ ಚಂದ ಇರ್ಬೋದು, ಮತ್ತೆ ದಿನ ಎಲ್ಲಿ ಕೊಡ್ತಾರೆ ಸರ್. ಅದಕ್ಕೋಸ್ಕರ ನಾವು ಎಲ್ಲ ಸ್ಟಾಕ್ ಮಾಡ್ಕೊಂಡ್ಬಿಡ್ತೇವೆ. ಈಗ ನೀವೇ ಒಟ್ಟು ಬೆಳಿತೀರಾ ಶೇಂಗದ ಒಟ್ಟು? ಈಗ ಮೆಕ್ಕೆಜೋಳನೂ ಬೆಳಕಂತಿರಲ್ವಾ? ಮೆಕ್ಕೆಜೋಳ ಇಲ್ಲ ಸರ್, ಅವನ್ನ ಬೇರೆ ಕಡೆಯಿಂದ ತರಬೇಕಾಗುತ್ತೆ. ಈಗ ಹಿಂಡಿ ಅದನ್ನೆಲ್ಲ ಕೊಂಡ್ಕೊಂಡ್ಬರ್ತೀರಾ ನೀವು? ಕೊಂಡ್ಕೊಂಡ್ಬರ್ತೀವಿ. ಜೊತೆಗೆ ಉರುಳಿ ಹಾಕ್ತಿವಿ ಅಂತ ಹೇಳಿದ್ರೆ ಉಳ್ಳಿ ಕಾಳು, ಅವೆಲ್ಲ ಸಾಕಷ್ಟು ರೇಟ್ ಇರುತ್ತಲ್ಲ ಉಳ್ಳಿ ಕಾಳು? ಉಳ್ಳಿ ಕಾಳು ಹೆಂಗ ಹಾಕ್ತಿವ ಅಂದ್ರೆ ಸ ಶೇಂಗಾ ಬಿತ್ತಿವ, ಶೇಂಗಾ ಬಿತ್ತದಾಗ ಅಕ್ಕಡೆ ಅಂತ. ಓಹೋ, ಉರುಳಿ ಅಕ್ಕಡೆ ಹಾಕ್ತೀರ? ಸುತ್ತೂರ ಅಕ್ಕಡೆ ಹಾಕಿ ಬೌಂಡ್ರಿಗೆ, ಬೌಂಡ್ರಿಗೆ ಹಾಕಿ ಮತ್ ನನ್ನಣ ಮಧ್ಯೆ ಅದು ಮುಂದಕ್ಕೆ ಕೀಳಕ್ ಕೂಡ ಚೆನ್ನಾಗಿ ಬರುತ್ತೆ. ಇಷ್ಟಿಷ್ಟ ಅಂತ ಜಾಗ ಇಟ್ಕೊಂಡ್ ಅಂತ ಅದಕ್ಕೂ ಕೂಡ ಎಲ್ಲೇ ಗೊತ್ತಾಗತ್ತೆ ನಿಮ್ಗೆ ಇಷ್ಟರಿಂದ ಇಷ್ಟು ಒಬ್ಬರು ಹಿಡ್ಕೊಂಡು ಒಂದು ಏನೇ ಕೆಲಸ ಮಾಡಕ್ಕಾಗ್ಲಿ, ಒಂದು ಔಷಧಿ ಹೊಡಿಯಕ್ಕಾಗ್ಲಿ, ಒಂದು ಗೊಬ್ಬರಕ್ಕಾಗ್ಲಿ, ಒಂದು ಹಿಡ್ತ ಸಿಗುತ್ತಲ್ಲ ನಿಮ್ಗೆ. ಇಲ್ಲಿಗೆ ಬಿಟ್ಟಿದೀವಿ, ಇಲ್ಲಿ ಗೊಬ್ಬರ ಹಾಕಿದೀವಿ ಅಂತಂದ ಅಳತೆ ಸಿಗುತ್ತೆ ಅಂತ ನಾವು ಅದನ್ನ ಹಾಕ್ತಿವಿ. ನಮ್ಗೆ ಇದು ಈ ಪಟ್ಲು ಮೇಸಕ್ ಉಳ್ಳಿ ಕಾಲು ಚೆನ್ನಾಗಿ ನಮ್ಗೆ ಇದಾಗುತ್ತೆ. ಈಗ ಅಕ್ಕಡಿ ಅಂತಂದ್ರೆ ಎಷ್ಟು ಸಾಲಿ ಒಂದು ಆಗ್ತೀರಿ? ಎಂಟು ಸಾಲು, 10 ಸಾಲು, ಇಷ್ಟು 7 ಸಾಲು ಹಂಗೆ. ಮತ್ತೆ ಜೊತೆಗೆ ತೊಗರಿನ ಹಾಕಿ ಬದಲ ನೀವು ಅಕ್ಕಡಿಯಾಗಿ ಮೊದಲು ಹಾಕ್ತಿದ್ವಿ ಸರ್. ಈಗ ತೊಗರಿ ಅಂದ್ರೆ ಹೇಳ್ತೀವಲ್ಲ ಸರ್, ಹಿಂಗ್ ಮ್ಯಾಕೆ ಬಿಡೋದು ಇವೆಲ್ಲ ಸಮಸ್ಯೆ. ಶೇಂಗಾ ಆದ್ರೆ ಸ್ವಲ್ಪ ಜಾಸ್ತಿ ಆದ್ರೆ ಮ್ಯಾಕೆ ತಿಂದ್ರು ಕೂಡ ಅದು ಹಂಗೆ ಚಿಗುರುತ್ತೆ. ಇದು ತೊಗರಿ ಹಂಗಲ್ಲ, ಒಂದು ಸರಿ ಮ್ಯಾಕೆ ತಿಂದ್ಬಿಟ್ರೆ ಅದು ಮತ್ತೆ ಬೆಳೆಯಲ್ಲ ಅಲ್ಲಿಗೆ, ಅದು ಬೆಳೆ ಲಾಸ್ ಆಗುತ್ತೆ ಅಂತ. ಕುರಿ ಶೆಡ್ ಮಾಡಿದ್ರೆ ಏನಾದ್ರೂ ನಿಮ್ಮ ಹೊಲದಲ್ಲಿ ಮಾಡಿದ್ರೆ ಮನೆ ಹತ್ರ ಮಾಡಿದ್ರ? ಮನೆ ಹತ್ರನೇ ಮಾಡಿದ್ವಿ ಸರ್. ಯಾವ ತರ ಮಾಡ್ಕೊಂಡಿದ್ರ ಕುರಿ ಶೆಡ್ ಅಂತ? ಈಗ ಮನೆ ಹತ್ರ ಹೆಂಗಂದ್ರೆ ಬಂಡೆ ಉಣಿಸೋದ್ ಸರ್, ಅವು ಕರೆಕ್ಟ್ ಆಗಿ ಹಿಂಗ್ ಕುತ್ತಿಗೆ ಬರುತ್ತವಲ್ಲ ಆ ಸಿಸ್ಟಮ್, ಸ್ವಲ್ಪ ಮೇವ್ ಹಾಕೋದು ಇಡೋದು ಆ ಸಿಸ್ಟಮ್ ಮಾಡಿಸಿ. ಸುಟ್ಟು ಬಂಡೆ ಸುತ್ತಲು ಗೋಡೆ ತರ ನಿರ್ಮಾಣ ಮಾಡಿ ಕಲ್ಲಿಂದನೇ ಕಟ್ಟಿರೋದ, ಸೀಟ್ ಹಾಕಿದಿವಿ ಹಿಂಗ್ ಸುತ್ತೂರ ಇದು ಮಾಡಿ. ಈಗ ಕುರಿ ಸಾಕಾಣಿಕೆ ಲಾಭದಾಯಕ ಅಂತ್ರಿ? ಐತೆ, ನಮ್ಮದು ಅಷ್ಟೇ ಖರ್ಚು ಬರುತ್ತ. ಎಲ್ಲ ಮೆಕ್ಕೆಜೋಳ ತರಬೇಕು, ಉಳ್ಳಿ ಕಾಳು ತರಬೇಕು, ಅವೆಲ್ಲ ನಮ್ಮ ಹೊಲದಾಗ ಉಳ್ಳಿ ಕಾಳು ಬೆಳ್ದಿವಿ ಮತ್ತೆ ಇದು ಮೆಕ್ಕೆಜೋಳ ಅಂದ್ರೆ ತಗೊಂಬರ್ತೀವಿ. ಈಗ ಉಳ್ಳಿ ಒಟ್ಟು ಸಿಗುತ್ತೆ, ಉಳ್ಳಿ ಒಟ್ಟು ಹಾಕಿದ್ರೆ ಒಳ್ಳೆ ಉತ್ಕೃಷ್ಟವಾಗಿ ದನಕರುಗಳು ಬರ್ತಾವ ಅಂತಾರಲ್ವ? ವರ್ಷ ತನಕ ಎಲ್ಲ ಹೆಂಗ್ ಸ್ಟಾಕ್ ಮಾಡ್ಕೊಂಡಿರ್ತೀರ? ಮಳೆ ತೊಯ್ದಂಗೆ ತಾಟ್ಪಾಲ ಹಾಕ್ತಿವಿ, ಇಲ್ಲಾಂದ್ರೆ ಹಿಂಗ್ ಬಾದ ಅಂತ ಇರುತ್ತೆ, ಅದು ಒಂಥರ ಉಲ್ ಸಿಸ್ಟಮ್, ಅದನ್ನ ಬಿಟ್ಟು ಬಿಡ್ತೀವಿ ಅದ್ರ ಮೇಲೆ ತೊಯ್ಬಾರ್ದು. ಈಗ ಜಾಸ್ತಿ ತಾಟ್ಪಾಲ ಸರ್, ತಾಟ್ಪಾಲ ಯೂಸ್ ಮಾಡ್ತೀರ? ವರ್ಷ ತನಕ ಮೇವು ಆಗುತ್ತ? ಅದು ತಕ್ಕ ಆಗೋದಿಲ್ಲ, ಎಷ್ಟು ತಕ್ಕನ ಆಗುತ್ತೋ ಅಷ್ಟು ತಕ್ಕನ ಮಾಡ್ತೀವಿ. ಆಮೇಲೆ ಸ್ವಲ್ಪ ಇನ್ನೇನು ಬಿತ್ತ ಟೈಮ್ ಬರೋ ಟೈಮ್ನಲ್ಲಿ ಒಂದೆರಡು ತಿಂಗಳು, ಒಂದು ತಿಂಗಳು ಅಷ್ಟೊತ್ತಿಗೆ ಮುಗಿದೋಗುತ್ತೆ, ಹಂಗೆ ಕಂಟಿನ್ಯೂ ಬಂದ್ಬಿಡ್ತಾರೆ. ಅಂದ್ರೆ ಮಾರಿಬಿಡ್ತೀರಿ ನೀವು? ಅಂದ್ರೆ ವರ್ಷದಲ್ಲಿ ಎಷ್ಟು ಬೀಡ್ ಈ ತರ ತರ್ತೀರಿ ಮಾರ್ತೀರ? ಒಂದೂವರೆ ವರ್ಷಕ್ಕೆ 2 ಸತಿ. ಓಹೋಹೋ, ಆತರ ಅಂದ್ರೆ ಬಹಳಷ್ಟು ದಿನ ನೀವು ಮೇಯಿಸ್ತೀರ ನೀವು. ಈಗ ನಿಮ್ಗೆ ಒಳ್ಳೆ ರೇಟ್ ಸಿಗ್ಬೇಕಂತಂದ್ರೆ ಈಗ ಯಾವ ಟೈಮ್ ಅಲ್ಲಿ ಸಿಗುತ್ತೆ ಕುರಿಗೆ? ಈಗ ಮೊನ್ನೆಲ್ಲ ಹಬ್ಬ ಆಯ್ತು, ಮಾರಂ ಟೈಮ್, ಅವಾಗ ಏನ್ ಅನ್ಸುತ್ತೆ ನಿಮ್ಗೆ? ಅವಾಗ ಒಳ್ಳೆ ರೇಟ್ ಸಿಗುತ್ತಲ್ವಾ, ಇನ್ನು ಜಾಸ್ತಿ ಸಾಕ್ಬೇಕಂತ ಅನ್ಸುತ್ತೆ? ಆದ್ರೆ ನಮ್ಗೆ ಇಷ್ಟ ಇರ್ಲಿ ಬಿಡ ಅಂತಂದ. ಈಗೆಲ್ಲ ಕುರಿ ಮಾಂಸಕ್ಕೆ ಸಾಕಷ್ಟು ಡಿಮ್ಯಾಂಡ್ ಇದೆಯಲ್ವಾ? ಕುರಿ ಮಾಂಸ ಅಂತಲ್ಲ, ಪ್ರತಿಯೊಂದು ಮಾಂಸಕ್ಕೂ ಈಗ ಬಹಳಷ್ಟು ಬೇಡಿಕೆ ಇದೆ. ಬೇಡಿಕೆ ಆಯ್ತು. ಒಟ್ಟಾರೆ ಕುರಿ ಸಾಕಾಣಿಕೆಯಲ್ಲಿ ನಿಮ್ಗೆ ಒಳ್ಳೆ ಲಾಭ ಬರುತ್ತಲ್ವಾ ವರ್ಷದಲ್ಲಿ 2 ಬೇಡ ಮಾರಾಟ ಮಾಡಿದ್ರೆ? ಈಗ ಕುರಿ ಗೊಬ್ಬರ ಬರುತ್ತೆ, ಈಗ ಅದಕ್ಕೆ ನೋಡ್ರಿ ಈಗ ಸಾಕಷ್ಟು ಬೇಡಿಕೆ ಇದೆ, ಚೀಲದಲ್ಲಿ ತಿಂಬಿ ಮಾರಾಟ ಮಾಡುವಂತ ಪರಿಸ್ಥಿತಿ ಬಂದಿದೆ ಅಲ್ವಾ? ಹೌದು ಸರ್. ಈಗ ನೀವು ಏನ್ ಮಾಡ್ತೀರಾ ಗೊಬ್ಬರನ? ಆ ಗೊಬ್ಬರನ ಹೊಲಕ್ಕೆ ಹಾಕ್ತೀರಾ? ಎಲ್ಲ ಒಂದ್ ಕಡೆ ದುಡ್ಡು ನ್ಯಾಸಿ ಮಾರ್ಬೇಕಂತ ಅನಿಸ್ತಿಲ್ಲ ನಿಮಗೆ? ಇಲ್ಲ ಸರ್, ನಮ್ಮ ಹೊಲ ಆಯ್ತಲ್ಲ. ಹೊಲಕ್ಕೆ ಒಂದು ಸಣ್ಣ ಪಾಕೆಟ್ಗೆ 300-200 ರೂಪಾಯಿ ಗಟ್ಟಲೆ ಕುರಿ ಗೊಬ್ಬರ. ಅಡಿಕೆ ತೋಟದರೆಲ್ಲ ಹುಡುಕಿ ಬರ್ತಾ ಇದಾರಲ್ವಾ? ಬರ್ತಾರೆ. ಅದು ನಾನು ಮಾರಲ್ಲ, ನಮ್ಮ ಹೊಲ ಆಯ್ತಂತಂದ ಎಲ್ಲ ಸ್ಟಾಕ್ ಮಾಡ್ಕೊಂತೀವಿ, ಒಂದ್ ಹತ್ರ ಹಾಕ್ತಿವಿ, ಸ್ವಲ್ಪ ಕುಂಡಿ ತೋಡಿ ಅದಕ್ಕೆ, ಅದ್ರ ಮೇಲೆ ಇನ್ನ ಮಳೆ ಬಂದಾಗ ತೊಪ್ಪಲು ಅವೆಲ್ಲ ಹಾಕಿದ್ರೆ, ಹಸಿರೆಲೆ ಗೊಬ್ಬರ ಮಾಡ್ತಿರ್ವಿ ಅದ್ರ ಜೊತೆ ಎಲ್ಲ ಕೊಳತು ಹೋಗಿ ಅಲ್ಲಿ ಹೊಲ್ದಾಗ ಹಾಕಿದ್ರೆ ಚೆನ್ನಾಗಿ ಇಳುವರಿ ಚೆನ್ನಾಗಿ ಬರುತ್ತೆ. ಮುಂದೆ ನೀವು ರಾಸಾಯನಿಕ ಗೊಬ್ಬರ ತರೋದು ಕಡಿಮೆ ಮಾಡಬಹುದಲ್ವಾ? ಕಡಿಮೆ. ಈಗ ಮನೆ ಗೊಬ್ಬರ ಇದ್ರೆ ಎಲ್ಲದೂ ಕೊಂಡಾಕಿದ್ರೆ ನಮಗೆ ಕೃಷಿಯಲ್ಲಿ ಸಾಕಷ್ಟು ಖರ್ಚು ಬರುತ್ತೆ. ಕೃಷ್ಣಪ್ಪ ಅವರೇ, ನೀವು ಬಾಲ್ಯದಲ್ಲಿ ಏನು ವಿದ್ಯಾಭ್ಯಾಸ ಮಾಡ್ಲಿಲ್ವಾ? ಮಾಡಿದ್ವಿ. ಎಲ್ಲ ತನಕ ಓದಿದ್ರ? ನಮ್ ತಂದೆ ತಾಯಿ ನಾನು ಎಸ್ ಎಲ್ ಸಿ ಇದ್ದಾಗನೆ ತೀರೋಗಿತ್ತು ಸರ್, ಓದ್ಸಕ್ ಮುಂದುವರ್ಸಕ್ ಆಗ್ಲಿಲ್ಲ. ನೀವು ಒಬ್ಬರೇ ಬಿಟ್ರ? ನಾವು ಮೂವರು ಅಣ್ಣ ತಮ್ಮರು, ನಮ್ಮ ಅಜ್ಜಿ ಇದ್ಲು, ನಮ್ಮ ಅಮ್ಮನ ಅವರ ನಮ್ಮ ಅಜ್ಜಿನ ಸಾಕಿರೋದು ನಮ್ಗೆ, ಅದಕ್ಕೋಸ್ಕರ ನಮ್ಮ ಅಜ್ಜಿ ಕಣ ಕಾಣ್ತಿದ್ದಿಲ್ಲ. ನಾನು ಆ ವಯಸ್ಸಿನಲ್ಲೇ ನನ್ಗೆ ಎಸ್ ಎಲ್ ಸಿ ಅಂದ್ರೆ 16 ವರ್ಷ, ತಮ್ಮನರಿನ ಸಣ್ಣವರು ಸರ್, ದುಡಿಯಕನೆ ಸೀಮಿತ ಆಗ್ಬಿಟ್ಟು ಪರಿಸ್ಥಿತಿ. ನಿಮಗೆ ಓದಕ್ ಬಿಡ್ಲಿಲ್ಲ ಅನ್ಸುತ್ತೆ? ಎಸ್ ಎಲ್ ಸಿನ ಪಾಸ್ ಆಗಿ ಬಿಟ್ಬಿಟ್ಟು ಪಿ ಯು ಸಿಗೆ ಎಕ್ಸಾಮ್ ಬರೆಯಕ್ ಹೋದೆ, ಸುಮ್ನೆ ಕಟ್ಕೊಂಡೆ. ಓದಿದ್ರಲ್ಲಿ ಸರ್ ಪಾಸ್ ಆಗೋದು, ಎಸ್ ಎಲ್ ಸಿ ಪಾಸ್ ಆಗಿ ಬಿಟ್ಟು. ಎಲ್ಲ ಒಂದ್ ಕಡೆ ಓದ್ಬೇಕಂತ ಆಸಕ್ತಿ ಇರುತ್ತೆ, ಆದ್ರೆ ಏನು ಮಾಡಕ್ಕಾಗಲ್ಲ, ಯಾವ ಟೈಮಲ್ಲಿ ಏನೇನ್ ಸಮಸ್ಯೆಗಳು ಬರ್ತಾವಲ್ವಾ. ಈಗ ಇನ್ನು ಹೆಚ್ಚಿನ ಮಟ್ಟದಲ್ಲಿ ನೀವು ಕುರಿ ಸಾಕಾಣಿಕೆ ಇವೆಲ್ಲ ಮಾಡಿದ್ರು ಸಾಕಷ್ಟು, ಇದ್ರಲ್ಲಿ ನೀವು ನೆಮ್ಮದಿ ಜೀವನ ಕಟ್ಕೊಳ್ಬೋದಲ್ವಾ? ಬಂಡವಾಳದ ಪ್ರಾಬ್ಲಮ್. ಹೌದೌದು, ಏನೇ ಮಾಡಕ್ ಹೋದ್ರೆ ಆರ್ಥಿಕ ಸಮಸ್ಯೆಗಳಲ್ವಾ. ಈಗ ನೀರಾವರಿ ಮಾಡ್ಬೇಕಂತ ಆಸಕ್ತಿ ಇದೆ ನಿಮ್ಗೆ, ಎಲ್ಲ ಒಂದ್ ಕಡೆ ಆರ್ಥಿಕ ಸಮಸ್ಯೆ. ಸಾಕಷ್ಟು ನಮ್ಮ ರೈತ ಕೃಷಿಯಲ್ಲಿ ಏನೆಲ್ಲ ಒಂದು ಬೆಳೆಗಳನ್ನ ಬೆಳಿಬೇಕಂತ ಅನಿಸ್ತಾರೆ, ಆದ್ರೆ ಕೆಲವೊಂದು ಸಮಸ್ಯೆಗಳು ಅಡ್ಡ ಬರ್ತವೆ ಅಂದ್ರೆ ಇದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗೋದೆ ಉತ್ತಮವಾದ ಒಂದು ಬುದ್ಧಿವಂತಿಕೆ ಅನ್ಬೋದು ಅಲ್ವಾ? ನಿಮ್ಮ ಮನೆಯಲ್ಲಿ ಈಗ ಅಣ್ಣ ತಮ್ಮಂದಿರೆಲ್ಲ ಒಗ್ಗೂಡಿ ಇದ್ರಾ? ಇಲ್ಲ ಸರ್, ಬೇರೆ ಬೇರೆ ಆಗಿದೀವಿ. ಈಗ ಹೆಂಗಂದ್ರೆ ಅಣ್ಣ ತಮ್ಮರು ಮೂವರು ಚೆನ್ನಾಗಿದ್ವಿ, ತಂದೆ ತಾಯಿ ಇಲ್ದರ ತಂದ. ನಾನು ಅವ್ರಿಗಿಬ್ರಿಗೂ ಸಣ್ಣರಿಗೆ ಹೆಂಗೆ ತಂದೆ ತಾಯಿ ಸ್ಥಾನ ತಗೊಂಡಿದ್ ನಾನು, ಅವ್ರಿಬ್ರಿಗೆ ಹೆಂಗೆ ಪಾಠ ಕಲಿಸ್ಬೇಕು ಹಂಗೆ ಕಲಿಸಿ ಬೇರೆ ಬೇರೆ ಈಗ್ಲೂ ಚೆನ್ನಾಗಿ ಆಯ್ದೀನಿ. ಆದ್ರೆಲ್ಲ ಒಂದ್ ಕಡೆ ಬೇರೆ ಬೇರೆ ಆಗ್ಲೇಬೇಕು, ಪರಿಸ್ಥಿತಿ ಬಂತು. ಮಕ್ಕಳು ಎಷ್ಟು ಜನ ಅದಾರ ನಿಮ್ ಮಕ್ಕಳು? ನನಗೆ ಒಂದು ಗಂಡು ಮಗ ಆಯ್ತು, ಓದ್ತಾ ಇದ್ದಾರೆ ಚಿಕ್ಕವ್ರು. ಒಬ್ಬ ಅಯ್ಯಮ್ಮನಿಗೆ ಮದುವೆ ಮಾಡ್ಕೊಟ್ಟಿನಿ ಸರ್, ಅಯ್ಯಮ್ಮ ಡಿಗ್ರಿ ಮಾಡಿತ್ತು. ನನಗೆ ಈಗ 49 ಸರ್ ವಯಸ್ಸು. ಈಗ ನಿಮ್ಮ ಭಾಗದಲ್ಲಿ ಚಿತ್ರದುರ್ಗ ಜಿಲ್ಲೆಯಾಗಿ ನೋಡಿದ್ರೆ ಚಳ್ಳಕೆರೆ ಮೊಳಕಾಲ್ಮೂರು ಅಂದ್ರೆ ಮಳೆ ಪ್ರತಿ ವರ್ಷನೂ ಬರಲ್ಲ. ನಿಮ್ಮ ಕಡೆ ಎಲ್ಲ ಸಾಕಷ್ಟು ವಲಸೆ ಹೋಗಿಬಿಟ್ಟಾರಲ್ವಾ ನಗರಗಳಿಗೆ ಸರ್? ಅಂದ್ರೆ ನೀವು ಆತರ ಏನ್ ಮನಸ್ಸು ಮಾಡ್ಲಿಲ್ಲ, ಗಟ್ಟಿಯಾಗಿ ಇಲ್ಲೇ ಕೃಷಿಯಲ್ಲಿ ನಿಂತ್ಕೊಂಡ್ರೆ? ಇಲ್ಲ ಸರ್, ಯಾವಾಗ್ಲೂ ಮನಸ್ಸು ಮಾಡ್ಲಿಲ್ಲ, ಇಲ್ಲೇನೆ ಇರ್ಬೇಕಂತಂದ ಇಲ್ಲೇನ ಇದೀನಿ. ಈ ಬೇಸಿಗೆಯಲ್ಲಿ ನಿಮ್ ಸೈಡ್ ಎಲ್ಲ ಬಂದ್ರೆ ಎಷ್ಟು ನಿಮಗೆ ಸಮಸ್ಯೆ ಇರ್ತಾವ ನೀರಿಂದೆಲ್ಲ ಅಲ್ವಾ? ಬಹಳ ಸಮಸ್ಯೆ ಸರ್, ನೀರ್ ಕುಡಿಯಕ್ ಕೂಡ ಸಮಸ್ಯೆ ಆಗ್ಬಿಡ್ತದೆ. ಹೌದು, ಈಗ ಇತ್ತೀಚೆಗೆಲ್ಲ ಈಗ 2 ವರ್ಷ ಮಳೆ ಆಗಿರೋದ್ರಿಂದ ನಿಮ್ಮ ಕಡೆ ಎಲ್ಲ ಬಾವಿಗಳಲ್ಲಿ ನೀರ್ ಇದೆಯಂತೆ? ಸರ್, ಬಾವಿ ತುಂಬಿದ್ ಬಿಟ್ಟವ್ ಸರ್, ತೆರೆದ ಬಾವಿಯಲ್ಲಿ ಹಳ್ಳನು ಬರ್ತತೆ. ಸರ್ ಖುಷಿ ಆಗಿದೆ ನಿಮಗೆ? ಅಂದ್ರೆ ಇದೇ ರೀತಿ ಮಳೆಗಾಲ ಆದ್ರೆ ನಿಮಗೆ ಒಳ್ಳೆ ಒಳ್ಳೇದು, ತೃಪ್ತಿ ಇರುತ್ತಲ್ವಾ? ಮಳೆಗಾಲ ಇಲ್ಲ ಅಂದ್ರೆ ನಮ್ಮದು ಭಾರಿ ಬರ್ತಾನೆ ಸರ್. ಅಂದ್ರೆ ಎಲ್ಲ ಒಂದ್ ಕಡೆ ಜೀವನ ಕಟ್ಕೊಳ್ಳೋದೇ ಕಷ್ಟ ಆಗುತ್ತಲ್ವಾ? ಕಷ್ಟ ಆಗುತ್ತೆ. ಒಳ್ಳೇದು ಕೃಷ್ಣಪ್ಪ ಅವರೇ, ಇಲ್ಲ ತನಕ ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಶೇಂಗಾ ಬೆಳೆಯನ್ನ ಯಾವ ರೀತಿ ಬೆಳೀತಾ ಇದ್ರ, ಜೊತೆಗೆ ಈ ಒಂದು ಕುರಿ ಸಾಕಾಣಿಕೆಯನ್ನು ಸಹ ಮಾಡ್ತಾ ಇದ್ರೆ ಉಪಕಸವಾಗಿ, ಈ ನಿಟ್ಟಿನಲ್ಲಿ ಸಾಕಷ್ಟು ತಮ್ಮ ಒಂದು ಅನುಭವಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೂ ಶೇಂಗಾ ಹಾಗೂ ಕುರಿ ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಮೊಳಕಾಲ್ಮೂರು ತಾಲೂಕು ಕೊಮ್ಮನಪಟ್ಟಿ ಗ್ರಾಮದ ಕೃಷಿಕ ಕೃಷ್ಣಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಇದೀಗ ಕೇಳಿ ಒಂದು ಜನಪದ ಗೀತೆ. ಓ ಬಾರೆ ಸರಸ್ವತಿ, ನಾ ಮಾಡತೇನಿ ನಿನ್ನ ಸ್ತುತಿ, ಕುಸಾಗಿ ನಿನ್ನ ಅಭ್ಯಾಸ ಮಾಡತೀನಿ, ಬಂದು ಆಗ ಸಾರತಿ ಸರಸ್ವತಿ. ಸರಸ್ವತಿ ನಾ ಮಾಡತೇನಿ ನಿನ್ನ ಸ್ತುತಿ,

ಜೀವನಾಮಿ